ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕೃಷಿರಂಗದಲ್ಲಿ ತಾವು ಕೃಷಿ ಸಿರಿ ಕಾರ್ಯಕ್ರಮವನ್ನು ಕೇಳಬಹುದು. ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಈ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೋಬೋದು. ಅಂದರೆ ಬೆಳೆಯ ಸ್ಥಿತಿಗತಿ, ಮಳೆ ಸ್ಥಿತಿಗತಿ, ಈ ಎಲ್ಲ ವಿಚಾರಗಳನ್ನು ಹಂಚ್ಕೋಬೋದು. ಹಾಗೆಯೇ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ಬೇರೆ ರೈತರಿಗೂ ಕೂಡ ಮಾಹಿತಿ ಸಿಗೋ ರೀತಿಯಲ್ಲಿ ಅವರು ಸಹಕರಿಸಬಹುದು. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ರೈತ ಬಾಂಧವರಿಗೆ ನಾವು ಸ್ವಾಗತವನ್ನು ಕೋರ್ತಾ ನಮ್ಮ ಸ್ಟುಡಿಯೋದಲ್ಲಿ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ಈಗ ಈ ಬೇಸಿಗೆ ಬಂದಾಗ ಮುಖ್ಯವಾಗಿ ನಮ್ಮ ಜಾನುವಾರುಗಳಿಗೆ ಈ ವೈರಸ್ ಕಾಯಿಲೆಗಳು ಸ್ವಲ್ಪ ಹೆಚ್ಚಾಗ್ತವೆ. ಹೌದು. ಅಂಥದ್ರಲ್ಲಿ ಈ ಕಾಲ್ಬಾಯಿ ಜ್ವರ ಇನ್ನೂ ಬಹಳ ಮುಖ್ಯವಾದಂಥ ಒಂದು ವೈರಸ್ ಕಾಯಿಲೆ ಅಂತ ಹೇಳ್ಬೋದು. ಇದೇನಪ್ಪ ಅಂತಂದರೆ, ಈ ಕಲುಷಿತ ನೀರು, ಕಲುಷಿತ ಆಹಾರ, ಮೇವು, ಇದ್ರ ಮೂಲಕ ಹರಡುವಂಥದ್ದು, ಸಂಪರ್ಕದ ಮೂಲಕ ಹರಡುವಂಥ ಒಂದು ಕಾಯಿಲೆ. ಮುಖ್ಯವಾಗಿ ಈ ವೈರಸ್ಸು ಬಂದಾಗ ಬಾಯಲ್ಲಿ ಹುಣ್ಣಾಗತ್ತೆ, ಮತ್ತು ಕಾಲಿನ ಗೊರಸುಗಳಲ್ಲೂ ಕೂಡ ಹುಣ್ಣಾಗತ್ತೆ. ಇದರಿಂದ ಜಾನುವಾರುಗಳು ಯಾವುದೇ ರೀತಿಯಾದಂಥ ಮೇವನ್ನು ತಿನ್ನೋದಕ್ಕೆ ಬಹಳ ಕಷ್ಟ ಆಗತ್ತೆ. ಅದು ನಾವು ಕೊಡುವಂಥ ಈ ತಿಂಡಿ ಆಗ್ಬೋದು ಅಥವಾ ಮೇವು ಆಗ್ಬೋದು, ಇವು ಮತ್ತು ನಡೆಯೋದಕ್ಕೂ ಕೂಡ ಕಷ್ಟ ಆಗತ್ತೆ. ಒಟ್ಟಾರೆ ಜಾನುವಾರುಗಳೇ ಒಂದು ರೀತಿ ಅಶಕ್ತವಾಗ್ತವೆ. ಇಡೀ ಶಕ್ತಿಯನ್ನೇ ಕಳ್ಕೊಂಡಂಗೆ ಆಗ್ಬಿಟ್ಟು ಬಹಳ ನಿಶಕ್ತಿಯಿಂದ ಕೂಡ್ತವೆ. ಮತ್ತು ಅವುಗಳಿಗೆ ಈ ಹಾಲು ಉತ್ಪಾದನಾ ಸಾಮರ್ಥ್ಯ ಕೂಡ ಕಡಿಮೆ ಆಗುತ್ತೆ. ನಿಶಕ್ತಿ ಬಂದ್ಬಿಟ್ಟು ಅದ್ರ ಮೇಲೆ ಹೆಚ್ಚಾಗಿ ಕೂದಲೆಲ್ಲ ಬೆಳೆದ್ಬಿಟ್ಟು ನೋಡೋದಕ್ಕೂ ಕೂಡ ವಿಕಾರ ಕಾಯಿಲೆ. ಇದು ಸಾವನ್ನು ಉಂಟು ಮಾಡದೇ ಇದ್ದರೂ ಕೂಡ ಆರ್ಥಿಕವಾಗಿ ಎಷ್ಟು ನಷ್ಟ ಆಗುತ್ತೆ ಅಂದರೆ ಹಾಲಿನ ಇಳುವರಿ ಬಹಳಷ್ಟು ಕಡಿಮೆ ಆಗುತ್ತೆ, ಒಟ್ಟಾರೆ ರೈತರಿಗೆ ಬಹಳ ನಷ್ಟ ಆಗುತ್ತೆ. ಆದ್ದರಿಂದ ಪ್ರತಿ ವರ್ಷ ಕೂಡ ಇದರ ವಿರುದ್ಧ ಸಾಮೂಹಿಕವಾಗಿ ಲಸಿಕೆಯನ್ನು ಹಾಕಲಾಗುತ್ತೆ. ಈಗ ಕೊಡಗು ಜಿಲ್ಲೆಯಲ್ಲಿ ಈ ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮ ಇದೇ ಒಂದು ತಿಂಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ ವಿನೋದ್? ಖಂಡಿತ ಸರ್. ನೀವು ಹೇಳಿದಾಗ ಈಗ ಕಾಲುಬಾಯಿ ಜ್ವರ ಲಸಿಕೆ ಪ್ರತಿ ವರ್ಷ ಕೂಡ ಸುಮಾರು 45 ದಿನಗಳವರೆಗೆ ಜಿಲ್ಲಾದ್ಯಂತ ಕೊಡ್ತಾ ಇದ್ದಾರೆ, ತಾಲೂಕು ವಾರು ಮಾಡಿಕೊಂಡು. ಹೌದು. ಇವತ್ತು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. April 26 ಪ್ರಾರಂಭಗೊಂಡು ಮುಂದಿನ 45 ದಿನಗಳವರೆಗೆ ಇದು 7ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನವನ್ನು ನಡೆಸಲಾಗುತ್ತೆ ಅಂತ ಹೇಳಿ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇಡೀ ಪಶುಸಂಗೋಪನಾ ಇಲಾಖೆನೇ ಇದಕ್ಕೆ ಸನ್ನದ್ಧವಾಗಿರುತ್ತೆ. ಹೌದು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ. ಮುಂಚಿತವಾಗಿಯೇ ಯಾವ್ಯಾವ ಹಳ್ಳಿಗಳಲ್ಲಿ ಈ ಲಸಿಕೆಯನ್ನು ಹಾಕಲಾಗುತ್ತೆ ಅಂತ ಅಲ್ಲಿ ಮಾಹಿತಿಯನ್ನು ಕೊಡಲಾಗುತ್ತೆ. ಹೌದು, ಗ್ರಾಮಗಳಿಗೆ ಒಂದೆರಡು ದಿನ ಮುಂಚಿತವಾಗಿಯೇ. ಹೌದು. ಆದ್ದರಿಂದ ರೈತ ಬಾಂಧವರು ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ವಿಶೇಷವಾಗಿ ಸೀಳು ಗೊರೆಸಿರುವಂಥ ಜಾನುವಾರುಗಳಿಗೆ ಇದು ಹೆಚ್ಚಾಗಿ ಬರೋದು. ಹೌದು. ಈಗ ಹಸು ಆಗ್ಬೋದು, ಎಮ್ಮೆ ಆಗ್ಬೋದು, ಮತ್ತು ಹಂದಿಗಳು ಇಲ್ಲಿ ಸಾಕ್ತಾ ಇರುವಂಥದ್ದು ಹಂದಿಗಳು, ಈ ರೀತಿಯಾಗಿ ಸೀಳು ಗೊರೆಸಿರುವಂಥ ಜಾನುವಾರುಗಳನ್ನೇ ಬಾಧಿಸೋದು ಇದು ಜಾಸ್ತಿ ಕುರಿ ಮೇಕೆ ಇಂಥದ್ದೆಲ್ಲ ಅಂಥ ಒಂದು ಜಾನುವಾರುಗಳಿಗೆ ಉಚಿತವಾಗಿ ಹಾಕುವಂಥ ಈ ಲಸಿಕೆಯನ್ನು ರೈತ ಬಾಂಧವರು ಹಾಕಿಸ್ಕೋಬೇಕಾಗತ್ತೆ. ಹಾಕಿಸ್ಕೊಂಡ್ರೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಅಂದರೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ಹಾಕಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ವರ್ಷಕ್ಕೆ 2 ಸಾರಿ. ಅದರಿಂದ ರೈತ ಬಾಂಧವರು ಈ ಉಚಿತವಾಗಿ ಲಸಿಕೆ ಹಾಕುವಂಥ ಕಾರ್ಯಕ್ರಮದಲ್ಲೇ ಹಾಕಿಸ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಾಂದ್ರೆ ಅವರೇ ಮನೆ ಬಾಗಿಲಿಗೆ ಬರ್ತಾರೆ. ಹೌದು, ಪ್ರತಿ ಗ್ರಾಮಗಳಿಗೂ ಹೋಗ್ತಾರೆ. ಇನ್ನೊಂದು ವಿಚಾರ ಏನಂದ್ರೆ ಈಗ ಈ ಸಂಚಾರಿ ಪಶು ಚಿಕಿತ್ಸಾಲಯ ಕೂಡ ಇದೆ. ಅದು ಒಂದು ವ್ಯವಸ್ಥೆ, ಬಹಳ ಒಳ್ಳೆ ವ್ಯವಸ್ಥೆ. ಯಾಕೆಂದ್ರೆ ಜಾನುವಾರುಗಳನ್ನ ರೈತರು ಆಸ್ಪತ್ರೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರೇ ಬಹಳ ಕಷ್ಟ ಆಗುತ್ತೆ. ಹೌದು, ಅದರಿಂದ ಈ ಸಂಚಾರಿ ಚಿಕಿತ್ಸಾಲಯ, ಪಶು ಚಿಕಿತ್ಸಾಲಯ ಮಾಡಿರೋದು ಒಳ್ಳೆ ಕ್ರಮ ಅಂತ ಹೇಳ್ಬೋದು. ರೈತ ಬಾಂಧವರು ಆ ದಿನಗಳಂದು ಸ್ವಲ್ಪ ಬಿಡುವು ಮಾಡಿಕೊಂಡು ತಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸ್ಕೊಳ್ಳಿ ಅಂತ ನಾವು ಕೂಡ ಆಶಿಸೋಣ. ಹೌದು ಸರ್. ಅಂದರೆ ಹಿಂದಿನ ಜನಗಣತಿ ಪ್ರಕಾರ 76,920 ರಾಸುಗಳಿಗೆ ಹಾಕುವಂತ ಗುರಿಯನ್ನು ಹೊಂದಿದ್ದಾರೆ ಈ ಜಿಲ್ಲೆಯಲ್ಲಿ. ಅದು ಕೂಡ ಈ ಪಶು ಗಣತಿ ಕೂಡ ನಡೀತು. ಹೌದು, 20ನೇ ಜಾನುವಾರು ಗಣತಿ. ಜಾನುವಾರು ಗಣತಿ ಕೂಡ ನಡೀತು. ಅದು ಮೋಸ್ಟ್ಲಿ ಅಂಕಿಅಂಶಗಳನ್ನೆಲ್ಲ ಕ್ರೋಢೀಕರಿಸಿರ್ಬೋದೇನೋ ಅಂತ ಒಂದು ಅನಿಸ್ತಾ ಇದೆ. ಅದು ಒಂದ್ಸರಿ ಕ್ರೋಢೀಕರಿಸಿದ್ರೆ ಮತ್ತೆ ಯೋಜನೆಗಳನ್ನು ರೂಪಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಹೌದು ಸರ್, ಅಲ್ವಾ. ಈಗ ನೋಡಿ, ಮತ್ತೆ ಮಳೆನೂ ಕೂಡ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬೋದು ಇಡೀ ಜಿಲ್ಲೆಯಲ್ಲಿ. ಈಗ ಎಲ್ಲ ಕಡೆಗಳಲ್ಲೂ ಈಗ ಹೂಗಳು ಅರಳಿ ಬೆಳೆ ಕೂಡ ಈಗ ಒಂದು ರೀತಿ ಸ್ಥಾಪಿತವಾಗಿದೆ ಅಂತ ಹೇಳ್ಬೋದು. ಈಗ ಹೆಚ್ಚು ಕಡಿಮೆ ನಾವು ನೋಡಿದಾಗೆ ಕಾಫಿ ಕಾಯಿಗಳು ರಾಗಿ ಕಾಳಿನಿಂದ ಒಂದು ಜೋಳದ ಕಾಳಿನ ದಪ್ಪದವರೆಗೂ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಅಭಿವೃದ್ಧಿ ಇದು ಹೊಂದುತ್ತಾ ಹೋಗುತ್ತೆ. ಹೊಂದುತ್ತಾ ಹೋಗಿ ಅರೇಬಿಕಾದಲ್ಲಾದರೆ ಸುಮಾರು ಅಕ್ಟೋಬರ್ ನವೆಂಬರ್ ತಿಂಗಳಿಗೆ ಕೊಯ್ಲಿಗೆ ಬರುತ್ತೆ. ಅದೇ ರೋಬಸ್ಟಾದಲ್ಲಾದರೆ ಡಿಸೆಂಬರು, ಜನವರಿ, ಫೆಬ್ರವರಿ ಈ 3 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಅಲ್ಲಿವರೆಗೂ ಕೂಡ ಬೆಳವಣಿಗೆ ಹೊಂದುತ್ತಾ ಹೋಗ್ತಾ ಇರುತ್ತೆ. ಅದು ಪ್ರಕೃತಿ ಎಷ್ಟು ರಹಸ್ಯಗಳನ್ನು ಅಡಗಿಸ್ಕೊಂಡಿದೆ. ಮತ್ತು ಮುಂದಿನ ವರ್ಷದ ಬೆಳೆಗಾಗಿ ಮುಗ್ಗು ಮತ್ತೆ ಈ ವರ್ಷದ ಸೆಪ್ಟೆಂಬರಿಂದಲೇ ಪ್ರಾರಂಭ ಆಗುತ್ತೆ. ಹೌದು, ಎಂತ ಇದು, ಅದು ಸುಪ್ತವಾಗಿದ್ದು ಇದ್ದು ಮತ್ತೆ ಮಾರ್ಚ್ ತಿಂಗಳಲ್ಲಿ ಮಳೆ ಬಂದಾಗ ಹೂಗಳು ಅರಳ್ತವೆ. ನಿರಂತರ ಪ್ರಕ್ರಿಯೆ ನಮಗೆ ಅದು ಗೋಚರ ಆಗಲ್ಲ, ಆದರೆ ಪ್ರಕೃತಿ ತನ್ನ ಕೆಲಸ ಮಾಡ್ತಲೇ ಇರುತ್ತೆ. ಈ ಕೃಷಿನಲ್ಲಿ ಮನುಷ್ಯನ ಒಂದು ಕೆಲವೊಂದು ಚಟುವಟಿಕೆಗಳಲ್ಲಿ ಮಾತ್ರ ನಾವು ಭಾಗವಹಿಸ್ತೀವಿ. ಆದರೆ ಒಂದ್ಸರಿ ಬೀಜ ಹಾಕಿದ ಮೇಲೆ ಮಣ್ಣಿಗೆ ಅದು ಮೊಳಕೆ ಒಡೆಯೋದು, ಬೆಳೆಯೋದು, ಇದರಲ್ಲಿ ನಮ್ಮ ಇದೇನಿರಲ್ಲ ಅಷ್ಟು. ಏನಂದರೆ ಸ್ವಲ್ಪ ತೇವಾಂಶ ಇದೆಲ್ಲ ಕಾಪಾಡ್ಕೊಳ್ಬೇಕಾಗತ್ತೆ. ಪ್ರಕೃತಿನೇ ಅದನ್ನೆಲ್ಲ ನೋಡ್ಕೊಳ್ಳೋದು ಮಣ್ಣು. ಹೌದು, ಭಾಳ ಒಂದು ಅಚ್ಚರಿದಾಯಕ ವಿಷಯ ಅಂತ ಹೇಳ್ಬೋದು. ಈಗ ಕರಿಮೆಣಸಿನಲ್ಲಿ ಮುಖ್ಯವಾಗಿ ಈಗ ಎಲ್ಲೆಲ್ಲಿ ಒಣ ವಾತಾವರಣ ಇರುತ್ತೆ ಅಂತಹ ಕಡೆಗಳಲ್ಲಿ ಪ್ರತಿ 10 ದಿನಗಳ ಅಂತರದಲ್ಲಿ ಸ್ವಲ್ಪ ನೀರು ಕೊಡೋದು ಬಹಳ ಒಳ್ಳೆಯದು. ಯಾರ್ಯಾರಿಗೆ ನೀರಿನ ಆಶ್ರಯ ಇರುತ್ತೆ, ಈ ಬಿಸಿಲಿನ ಝಳ ಜಾಸ್ತಿನೇ ಇದೆ. ಏನೇ ಮಳೆ ಬಂದ್ರೂ ಈ ಮಡಿಕೇರಿ ಅಂತ ಪ್ರದೇಶದಲ್ಲೂ 35°C ಉಷ್ಣಾಂಶ ಹೋಗ್ತಾ ಇದೆ. ಮತ್ತೆ ಈ ಮಳೆಗೆ ಕೆಲವು ಕಡೆ ಗೆರೆಗಳು ಬರಲಿಕ್ಕೆ ಕೂಡ ಪ್ರಾರಂಭವಾಗಿದೆ. ಹೌದು ಹೌದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಅತಿಯಾದ ಉಷ್ಣಾಂಶದಿಂದ ಬಳ್ಳಿಗಳು ಬಾಡೋ ಸಾಧ್ಯತೆ ಇರುತ್ತೆ. ಅದರಿಂದ ತೇವಾಂಶವನ್ನು ಕೊಡೋದು ಬಹಳ ಮುಖ್ಯ. ಮತ್ತೆ ಈ ನೀರನ್ನು ಕೊಡೋದ್ರಿಂದ ಕೊತ್ತುಗಳು ಕೂಡ ಬೇಗ ಪ್ರಾರಂಭವಾಗ್ತವೆ, ಪ್ರಾರಂಭವಾಗಿ ಅವು ಅಭಿವೃದ್ಧಿ ಹೊಂದೋದಕ್ಕೆ ಅನುಕೂಲ ಆಗುತ್ತೆ. ನೀರು ಕೊಡಲೇ ಇಲ್ಲ, ಕೊಡಲು ನಾವು ಕೊಡದಿದ್ದರೆ ಸಾಧಾರಣವಾಗಿ ಆ ಕೊತ್ತುಗಳು ಬಂದರೂ ಕೂಡ ಸ್ವಲ್ಪ ಮಳೆ ಹೆಚ್ಚಾದಾಗ ಅವು ಬೀಳೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಮುಂಚಿತವಾಗಿಯೇ ಈ ನೀರನ್ನು ಕೊಡೋದು ಒಳ್ಳೆಯದು. ಇದರಿಂದ ಈ ಕಾಳುಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಮತ್ತು ಈ ಎಲೆ ಚುಕ್ಕೆ ರೋಗದ ಬಾಧೆ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ನಾವು ತೇವಾಂಶವನ್ನು ಕೊಡೋದ್ರಿಂದ, ಬಿಸಿಲಿನ ಒಂದು ತಾಪಮಾನವನ್ನು ಕಡಿಮೆ ಮಾಡೋದ್ರಿಂದ, ಬಿಸಿಲಿನ ತಾಪ ಜಾಸ್ತಿ ಆಯಿತು ಅಂದರೆ ಎಲೆ ಚುಕ್ಕೆ ರೋಗ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಎಲೆಯಲ್ಲಿ ಸಾಧ್ಯವಾಗುತ್ತೆ ಪ್ರತಿ ಬಳ್ಳಿಗೆ 1 kg ಸುಣ್ಣವನ್ನು ಕೂಡ ಹಾಕಬೇಕಾಗತ್ತೆ. ಈಗ ಅದು ಸುಣ್ಣ ಹಾಕೋದಕ್ಕೆ ಸೂಕ್ತವಾದಂಥ ಕಾಲ. ಯಾಕೆಂದರೆ ಮತ್ತೆ ಮುಂದಿನ ತಿಂಗಳ ಒಂದು ಕೊನೆಗೆ ಮಳೆ ಪ್ರಾರಂಭವಾದಾಗ ನಾವು ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ. ಸುಣ್ಣ ಕೊಡೋದಕ್ಕೂ ಪೋಷಕಾಂಶಗಳನ್ನು ಕೊಡೋದಕ್ಕೂ ಕನಿಷ್ಠ ಒಂದು 3 ವಾರದ ಅಂತರ ಆದರೂ ಇದ್ದೇ ಇರಬೇಕು, 3-4 ವಾರ. ಆದ್ದರಿಂದ ಈಗ ಎಲ್ಲೆಲ್ಲಿ ಆಮ್ಲೀಯ ಒಂದು ಪರಿಸ್ಥಿತಿ ಇರುತ್ತೆ ಮಣ್ಣು, ಅಂತಹ ಕಡೆಗಳಲ್ಲಿ ಪ್ರತಿ ಬಳ್ಳಿಗೆ 1 kg ಸುಣ್ಣವನ್ನು ಕೊಡೋದು ಬಹಳ ಮುಖ್ಯ. ಈ ರೀತಿ ಸುಣ್ಣವನ್ನು ಕೊಡುವಾಗ ಮಣ್ಣಲ್ಲಿ ತೇವಾಂಶ ಇರೋದನ್ನು ಖಚಿತಪಡಿಸ್ಕೋಬೇಕು. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಪಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳು. 2285558 STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558 STD ಕೋಡ್ 08272. ಇನ್ನು ವಿನೋದ್, ಈ ಏಲಕ್ಕಿ ಬೆಳೆಗೆ ಬಂದರೆ ಮುಂಗಾರು ಪ್ರಾರಂಭವಾಗೋವರೆಗೂ ಕೂಡ ಇಲ್ಲಿ ಏಲಕ್ಕಿ ಬೆಳೆಯಲ್ಲೂ ಕೂಡ 10-15 ದಿನಗಳ ಅಂತರದಲ್ಲಿ ನೀರನ್ನು ಕೊಡಬೇಕಾಗತ್ತೆ. ವಿಶೇಷವಾಗಿ ನೀರಿನ ಒಂದು ತೇವಾಂಶವನ್ನು ಕಾಪಾಡ್ಕೊಳ್ಳೋದಕ್ಕೆ ಮತ್ತು ನೀರಿನ ಸೌಲಭ್ಯ ಇರುವಂಥವ್ರು ಇದು ಮಾಡಲೇಬೇಕಾಗತ್ತೆ. ಮತ್ತು ಕಟ್ಟೆಯ ರೋಗ ಬರೋದು ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಈ ಹೇನುಗಳ ಒಂದು ಚಟುವಟಿಕೆ ಹೆಚ್ಚಾಗೋದ್ರಿಂದ ಕಟ್ಟೆ ಪೀಡಿತ ಗಿಡಗಳನ್ನು ನಾವು ಕಿತ್ತು ನಾಶಪಡಿಸ್ಬೇಕಾಗತ್ತೆ. ಮತ್ತು ಈ ಒಣಗಿದ ಎಲೆಗಳೆಲ್ಲ ಇರ್ತಾವಲ್ಲ, ಅವುಗಳನ್ನು ಕೂಡ ತೆಗೆದು ನಾಶಪಡಿಸ್ಬೇಕಾಗತ್ತೆ. ಥ್ರಿಪ್ಸ್ಗಳ ಹಾವಳಿ ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಈ ಸಂದರ್ಭದಲ್ಲಿ. ಆದ್ದರಿಂದ ಅವುಗಳ ಹತೋಟಿಯನ್ನು ಕೂಡ ನಾವು ಮಾಡಬೇಕಾಗತ್ತೆ. ಈ ಥ್ರಿಪ್ಸ್ಗಳು ಮುಖ್ಯವಾಗಿ ಈ ಎಳೆಯ ಏಲಕ್ಕಿ ಕಾಯಿಗಳ ಒಂದು ಸಿಪ್ಪೆ ಮೇಲೆ ಕುಳಿತುಕೊಂಡು ರಸವನ್ನು ಹೇರೋದ್ರಿಂದ ಅದೊಂದು ರೀತಿ ಒರಟಾಗ್ಬಿಡುತ್ತೆ ಮೇಲ್ಮೈ, ಏಲಕ್ಕಿ ಕಾಯಿಗಳ ಮೇಲ್ಮೈ. ಅದು ನೋಡಿದಾಗ ಒಂಥರ ವಿಕಾರವಾಗಿ ಕಾಣುತ್ತೆ. ಮುಂದೆ ಅದು ಅಭಿವೃದ್ಧಿ ಆದಂಗೂ ವಿಕಾರವಾಗಿ ಕಾಣುತ್ತೆ. ಮಾರುಕಟ್ಟೆಯಲ್ಲಿ ಸ್ವಲ್ಪ ಬೆಲೆ ಕೂಡ ಕಡಿಮೆ ಆಗುತ್ತೆ. ಅದರಿಂದ ಈ ಥ್ರಿಪ್ಸ್ ಕೀಟದ ಹಾವಳಿಗೋಸ್ಕರ ನಾವು ನಿಯಂತ್ರಣ ಮಾಡೋದಕ್ಕೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಫಿಪ್ರಾನಿಲ್ %5 SC ನಾವು ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ಸ್ಪೈನೋಸ್ಯಾಡ್ ಅಂತ ಇನ್ನೊಂದು ಕೀಟನಾಶಕ ಇದೆ, ಇದನ್ನು ಪ್ರತಿ ಲೀಟರ್ ನೀರಿಗೆ 0.3 ಮಿಲಿಲೀಟರ್ನಷ್ಟು ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ. ಅಥವಾ 3 ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಸ್ಪೈನೋಸ್ಯಾಡ್ %45 SC ಇದನ್ನು ಬೆರೆಸ್ಕೊಂಡು ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಇವು ಎಲ್ಲೆಲ್ಲಿ ರಸವನ್ನು ಹೀರ್ತೇವೆ ಅಂತ ಒಂದು ಭಾಗಗಳಿಗೆ ನೀರನ್ನು ಕೊಡೋದು ಬಹಳ ಮುಖ್ಯವಾದಂಥ ಕ್ರಮ. ಇನ್ನು ಶುಂಠಿಗೆ ಬಂದಾಗ ಈಗ ಬಿತ್ತನೆಯನ್ನು ಮಾಡೋಂಥವ್ರು ಮುಖ್ಯವಾಗಿ ಆ ಗಡ್ಡೆಗಳಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದು ಬಹಳ ಮುಖ್ಯ. ಇಲ್ಲಿ ಏನು ಅಂದರೆ ಈ ಕತ್ತರಿಸಿ ತೆಗೆದಂಥ ಬೇರು ಕಾಂಡಗಳ ಭಾಗದಿಂದ ನಾವು ವಂಶಾಭಿವೃದ್ಧಿ ಮಾಡೋದ್ರಿಂದ ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೋಬೇಕು. 1.5-5 ಸೆಂಟಿಮೀಟರ್ ಉದ್ದ ಇರಬೇಕಾಗತ್ತೆ. 20-25 ಗ್ರಾಮ್ ತೂಕ ಇರಬೇಕಾಗತ್ತೆ. ಕನಿಷ್ಠ 1 ಅಥವಾ 2 ಗಿಣ್ಣು ಮೊಗ್ಗು ಇರೋ ರೀತಿಯಲ್ಲಿ ನಾವು ಕತ್ತರಿಸ್ಕೋಬೇಕು. ಗಿಣ್ಣುಗಳು ಅಂತೀವಲ್ಲ, ಅಲ್ಲಿಂದನೇ ಹೊಸ ಒಂದು ಬೆಳವಣಿಗೆ ಪ್ರಾರಂಭವಾಗೋದು. ಬಿತ್ತನೆ ಬೀಜದ ಪ್ರಮಾಣ ಬೇರೆ ಬೇರೆ ಪ್ರದೇಶದಲ್ಲಕ್ಕೆ ಬೇರೆ ಬೇರೆಯಾಗಿರುತ್ತೆ. ಸಾಧಾರಣವಾಗಿ 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ 1,500 ಕಿಲೋಗ್ರಾಮ್ನಿಂದ 1,800 ಕಿಲೋಗ್ರಾಮ್ನಷ್ಟು ಬಿತ್ತನೆ ಗಡ್ಡೆಗಳನ್ನು ನಾವು ಬಳಸ್ಕೊಳ್ತೀವಿ. ಈ ಆಯ್ಕೆ ಮಾಡಿದಂಥ ಬೇರು ಕಾಂಡಗಳನ್ನು 30 ನಿಮಿಷ ಕಾಲ ನಾವು ಈ ಶಿಲೀಂದ್ರನಾಶಕ ದ್ರಾವಣದಲ್ಲಿ ಅದ್ದಬೇಕಾಗತ್ತೆ. %3 ಮ್ಯಾಂಕೋಜಬ್ ದ್ರಾವಣ ಇದರಲ್ಲಿ ಅದ್ದುಬಿಟ್ಟು ನಾವು 3-4 ಗಂಟೆ ನೆರಳಿನಲ್ಲಿ ಒಣಗಿಸಿ ಆನಂತರ ಬಿತ್ತನೆ ಮಾಡಬೇಕಾಗತ್ತೆ. 1 ಲೀಟರ್ ನೀರಿಗೆ 3 ಗ್ರಾಮ್ನಷ್ಟು ಈ ಮ್ಯಾಂಕೋಜಬ್ ದ್ರಾವಣವನ್ನು, ಈ ಮ್ಯಾಂಕೋಜಬ್ ಶಿಲೀಂದ್ರನಾಶಕವನ್ನು ಕರಗಿಸ್ಕೊಂಡು ದ್ರಾವಣ ತಯಾರಿಸ್ಕೋಬೇಕು %0.3. ಈ ರೀತಿ ನಾವು 3 ಇದು ಇನ್ನೊಂದು ಏನು ಅಂದರೆ 1/2 ಗಂಟೆ ಇರಲೇಬೇಕು ಗಡ್ಡೆಗಳು ಆ ದ್ರಾವಣ ಶಿಲೀಂದ್ರನಾಶಕ ದ್ರಾವಣದಲ್ಲಿ. ಮತ್ತು ಸುಮ್ಮನೆ ಬೇಗ ತೆಗೆದುಬಿಟ್ರೆ ಅಷ್ಟು ಪ್ರಯೋಜನ ಆಗಲ್ಲ. ಮತ್ತು ಒಂದು ನೆರಳಿನಲ್ಲಿ 1-4 ಗಂಟೆ ಒಣಗಿಸ್ಬೇಕಾಗತ್ತೆ, ಅದು ಚೆನ್ನಾಗಿ ಅದು ಅಂಟ್ಕೊಳ್ಳೋದಕ್ಕೆ ಅನುಕೂಲವಾಗಲಿ ಅಂತ. ಆಮೇಲೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಡ್ಡೆಯಿಂದ ಗಡ್ಡೆಗೆ 20-25 ಸೆಂಟಿಮೀಟರ್ ಅಂತರ ರೀತಿಯಲ್ಲಿ ನಾಟಿ ಮಾಡಬೇಕಾಗತ್ತೆ. ಈ ಬೀಜದ ಶುಂಠಿಯನ್ನು ಕೈಯಿಂದ ಮಾಡಿದಂಥ ಸಣ್ಣ ಗುಂಡಿನಲ್ಲಿ ಹಾಕಬೇಕಾಗತ್ತೆ. ಆಮೇಲೆ ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಮತ್ತು ಸ್ವಲ್ಪ ಮಣ್ಣನ್ನು ಕೂಡ ಗುಂಡಿನಲ್ಲಿ ಹಾಕಿ ಮಡಿಯನ್ನು ನಾವು ಸಮ ಮಾಡಬೇಕಾಗತ್ತೆ. ಈ ರೀತಿ ಅವರು ಈ ಗಡ್ಡೆಗಳನ್ನು ಸರಿಯಾದ ಕ್ರಮದಲ್ಲಿ ನೆಡೋದರಿಂದ ಉತ್ತಮವಾದಂಥ ಒಂದು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಮುಖ್ಯವಾಗಿ ಇಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಬಿತ್ತನೆ ಸಮಯದಲ್ಲಿ ಸಾಕಷ್ಟು ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಟ್ಟಿರಬೇಕಾಗುತ್ತೆ. ಇನ್ನು ಪ್ರತಿ ಹೆಕ್ಟೇರ್ಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯವನ್ನು 100 ಕಿಲೋಗ್ರಾಂನಷ್ಟು ಸಾರಜನಕ, 50 ಕಿಲೋಗ್ರಾಂನಷ್ಟು ರಂಜಕ ಮತ್ತು 50 ಕಿಲೋಗ್ರಾಂ ಪೊಟ್ಯಾಷನ್ನು ಪ್ರತಿ ಹೆಕ್ಟೇರ್ಗೆ ಕೊಡಬೇಕಾಗತ್ತೆ. ಅಂದರೆ 40 ಕಿಲೋಗ್ರಾಂನಷ್ಟು ಸಾರಜನಕ, 20 ಕಿಲೋಗ್ರಾಂನಷ್ಟು ರಂಜಕ ಮತ್ತು 20 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬೇಕಾಗುತ್ತೆ ಈ ಪ್ರಮಾಣದಲ್ಲಿ. ಇದರಲ್ಲಿ ಅರ್ಧ ಪ್ರಮಾಣದ, ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನು ನಾಟಿ ಮಾಡುವಾಗಲೇ ಕೊಟ್ಬಿಡಬೇಕು. ಇನ್ನು ಅರ್ಧ ಭಾಗ ಸಾರಜನಕವನ್ನು ನಾಟಿ ಮಾಡಿದ 30-40 ದಿನಗಳ ನಂತರ, ಉಳಿದ ಅರ್ಧ ಭಾಗವನ್ನು ನಾಟಿ ಮಾಡಿದ 60-70 ದಿನಗಳ ನಂತರ ಕೊಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲಿ ಈ ಬೇವಿನ ಹಿಂಡಿಯನ್ನು ಬಳಸೋದ್ರಿಂದ ಈ ಬೇರೆ ಗಂಟು ರೋಗ ಅಥವಾ ಕೊಳೆ ರೋಗ ಅಂತೀವಿ, ಮಳೆಗಾಲದಲ್ಲಿ ಹೆಚ್ಚು ಕಂಡು ಬರುತ್ತೆ, ಗಡ್ಡೆಗಳೆಲ್ಲ ಕೊಳ್ತೋದಂಗೆ ಆಗುತ್ತೆ, ಅದನ್ನು ನಾವು ನಿಯಂತ್ರಣ ಮಾಡ್ಬೋದು. ಸತುವಿನ ಕೊರತೆ ಇರುವಂಥ ಕಡೆಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 6 ಕಿಲೋಗ್ರಾಂನಷ್ಟು ಸತುವಿನ ಅಂಶವನ್ನು ಒದಗಿಸ್ಬೇಕಾಗತ್ತೆ. ಈ 6 ಕಿಲೋಗ್ರಾಂನಷ್ಟು ಸತುವಿನ ಅಂಶವನ್ನು ಒದಗಿಸುವಾಗ ನಾವು 30 ಕಿಲೋಗ್ರಾಂನಷ್ಟು ಸತ್ವಿತ ಸಲ್ಫೇಟನ್ನು ಕೊಡಬೇಕಾಗತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ ಸರ್. ಹಾ ನಮಸ್ಕಾರ, ತಾವು? ಕೋಟರಂಗಣ ಸುಬ್ರಹ್ಮಣ್ಯ ಅಂತ. ಹಾ ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ? ಪರವಾಗಿಲ್ಲ ಸರ್. ಹೇಗಾಗಿದೆ ಮಳೆ ನಿಮ್ ಕಡೆ? ಮಳೆ ಡೈಲಿ 10-12 ಸೆಂಟ್ ಈಗ ಹೊಡಿತಾ ಇದೆ, ಇವತ್ತಿಲ್ಲ ಅಷ್ಟೇ. ಹಾ ಹಾ, ಚೆನ್ನಾಗಿ ಬೆಳಗ್ಗೆಲ್ಲ ಈ ವರ್ಷ ಚೆನ್ನಾಗಿ ಮಳೆ ಆಯ್ತು, ಮಳೆ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಒಂಥರ ಕಾಫಿ ಬೆಳೆನು ಕೂಡ ಚೆನ್ನಾಗಿ ಕಚ್ಕೊಂಡಿದೆ. ಹೌದೌದೌದು, ಎಲ್ಲ ಅದು ಅಭಿವೃದ್ಧಿ ಆಗ್ಬೇಕೀಗ. ಮತ್ತೆ ಏನೇನು ಚಟುವಟಿಕೆ ಮಾಡ್ತಿದ್ದಾರೆ ಸುಬ್ರಹ್ಮಣ್ಯ ಅವರು ಕಾಫಿ ತೋಟದಲ್ಲಿ? ಈಗ ಕಾಫಿ ತೋಟದಲ್ಲಿ ಅದೇ ಪ್ರೂನಿಂಗ್ ಮಾಡ್ತಾ ಇದೀವಿ. ಅದೇ ಹಾ ಕಪಾತ್, ಅದೇ ಗಿಡ ಕಪಾತು ಅಂತಾರಲ್ಲ. ಹೌದು, ಅದು ಸ್ವಲ್ಪ ಮಳೆ ಚೆನ್ನಾಗಿ ಸಿಗ್ತಲ್ಲ. ಹಾ ಹಾ ಹಾ, ಮತ್ತೆ ಮರದ್ದು ಶೇಡು ಸ್ಟಾರ್ಟ್ ಮಾಡಿದೀವಿ. ಓಹ್, ಮರದ್ದು ಸ್ವಲ್ಪ ತೇವಾಂಶ ಇದಾಯ್ತು ಅಂತಾನ? ತೇವಾಂಶ ಇನ್ನು ಮಳೆ ಆಗುತ್ತೆ ಅಂತ ಫೋರ್ಕಾಸ್ಟ್ ಹೇಳ್ತಾ ಇದೆ ಅಲ್ಲ ಸರ್. ಹೌದೌದೌದೌದು, ಇದು ತುಂಬಾ ಮಳೆ ಆದ್ರೆ ಕಷ್ಟ, ಮರ ಹತ್ತಲಿಕ್ಕೆ ಆಗೋದಿಲ್ಲ. ಹೌದೌದೌದು, ಕರೆಕ್ಟ್. ಅಂದ್ರೆ ಮರ ಕಪಾತ್ನ ಸ್ವಲ್ಪ ಉಷ್ಣಾಂಶ ಕಡಿಮೆ ಆದ್ಮೇಲೆ ಮಾಡೋದು ಒಳ್ಳೇದು ಮಾಡ್ಬೇಕು ಅಂತ. ಅದೇ ಒಂದ್ ಕಡೆಯಿಂದ ಅದೇ ನೋಡುವ ಅಂತ ಮಾಡ್ತಾ ಇದ್ದೀವಿ ಸರ್. ಇನ್ನೊಂದು ಈ ಹವಾಮಾನದ ಬಗ್ಗೆ ನಮ್ದು ಗೋಡಿಂಗಪ್ಪ ಕೃಷಿ ಇಲಾಖೆಯಿಂದ ಮೊದಲು ತಿಳಿಸ್ತಾ ಇದ್ರು. ಹೌದೌದೌದು, ಕೆವಿಕೆ. ಹೌದು, ಈಗ ಯಾಕೆ ತಿಳಿಸ್ತಿಲ್ಲ? ಇಲ್ಲ, ಅದು ಸ್ವಲ್ಪ ಅದನ್ನ ಈಗ ಮುಚ್ಚಿಬಿಟ್ಟಿದ್ದಾರೆ. ಅದು ಈಗ ನಾಗೇನಹಳ್ಳಿಯಿಂದ ಒಂದು ಬರ್ತಾ ಇದೆ ಮೈಸೂರು. ಅದೇ ಇದು ಸ್ವಲ್ಪ ಸ್ಥಳೀಯವಾಗಿತ್ತು ಇದು ಗೋಣಿಕೊಪ್ಪಲು. ಹೌದು, ಇದು ಸ್ವಲ್ಪ ಯೂಸ್ ಆಗ್ತಿತ್ತು ನಮ್ಮ ಒಂದು ಕೊಡಗು ಜಿಲ್ಲೆಗೇನೆ ಹೆಚ್ಚು ವಿವರಗಳು ಲಭ್ಯವಾಗ್ತಾ ಇತ್ತು. ಹೌದೌದು, ಈಗ ಅಲ್ಲಿ ಅದು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಚೆನ್ನಾಗಿ ಬರ್ತಾ ಇತ್ತು, ಪ್ರತಿ ಕನಿಷ್ಠ ವಾರಕ್ಕೆ 2 ದಿನ ಮುನ್ಸೂಚನೆ. ಅದು ಅವ್ರನ್ನೇ ಸಂಪರ್ಕಿಸಿದೆ, ಅದು ಏನು ಇದಾಯ್ತೋ ಗೊತ್ತಾಗ್ಲಿಲ್ಲ. ಅನುಕೂಲ ಆಗಿತ್ತು ಅಲ್ವಾ ರೈತ ಬಾಂಧವರಿಗೆ? ಹೌದೌದು, ತುಂಬಾ. ಹಾ ಹೌದು, ಅದು ಫೋರ್ಕಾಸ್ಟ್ ಸರಿಯಾಗಿ ಬರ್ತಾ ಇತ್ತು, ಸರಿಯಾಗಿ ಬರ್ತಾ ಇತ್ತು ಕೊಡಗಿಗೆ. ನೀವು ಹೇಳಿದ ಕೊಡಗಿಗೆ ಕರೆಕ್ಟ್ ಆಗಿತ್ತು. ಹಾ, ಒಂದು ಸ್ಥಳೀಯವಾಗಿನೇ, ಸ್ಥಳೀಯವಾಗಿದ್ದಾಗ ಯಾವಾಗಲೂ ಸ್ವಲ್ಪ ನೈಜತೆಗೆ ಹತ್ತಿರವಾಗಿರುತ್ತೆ. ಹೌದು ಸರ್, ಒಂದು ಪ್ರದೇಶ ಹೆಚ್ಚಾದಂಗೆಲ್ಲ ಸ್ವಲ್ಪ ಅದು ಹಿಂದೆ ಮುಂದೆ ಆಗುತ್ತೆ. ಆದ್ರೆ ನಾಗೇನಹಳ್ಳಿನವರು ಕೊಡ್ತಾ ಇದ್ದಾರೆ, ಅದು ಇನ್ನೂ ಹೆಚ್ಚು ಜನರಿಗೆ ಸರ್ಕ್ಯುಲೇಟ್ ಆಗ್ಬೇಕು. ಅದು ಸರ್ಕ್ಯುಲೇಟ್ ಆದ್ರೆ ಅದು ಅನುಕೂಲ ಆಗುತ್ತೆ. ಇದರ ಬಗ್ಗೆ ಏನಾದರೂ ರಿಓಪನ್ ಮಾಡಕ್ಕೆ ನಾವು ಅಂದ್ರೆ ಅವು ಹುದ್ದೆಗಳು ಕೂಡ ತಾತ್ಕಾಲಿಕವಾಗಿ ಕೆಲವು ಟೈಮ್ ಹುದ್ದೆಗಳು ಇರ್ತವೆ. ಒಂದು ಹುದ್ದೆಗಳ ಅವಧಿ ಮುಗಿದ್ಮೇಲೆ ಕೇಂದ್ರನೇ ಒಂದಿರ್ತಿ ಮುಚ್ಚಿದಂಗೆ ಆಗ್ಬಿಡುತ್ತೆ, ಅದೊಂದು ಇದೆ. ಅಲ್ಲ ಮಾಹಿತಿ ನಾವು ಭಾರತ ಕೃಷಿ ಇಲಾಖೆ ಒಂದು ನಂಬರ್ ಇದೆ ನೋಡಿ, ಅವರಿಗೆಲ್ಲ ನಾವು ಒಂದೊಂದ್ಸಲ ಫೋನ್ ಮಾಡ್ತೀವಲ್ಲ. ನಿಮ್ಮ ರೈತ ಬಾಂಧವರು ಅವ್ರನ್ನ ಕೇಳಿ ಮತ್ತೆ ಅದನ್ನ ತೆರೀರಿ ಅಂತ ಹೇಳಿದ್ರೆ ಒಳ್ಳೇದು ಅನ್ಸುತ್ತೆ. ಅದಕ್ಕೆ ಒಂದ್ಸಲ ಟ್ರೈ ಮಾಡ್ತೀನಿ. ಸರಿ, ಈಗ ಸುಬ್ರಹ್ಮಣ್ಯ ಅವರು ಗಿಡ ಕಪಾತು ಅಂದ್ರೆ ಏನೇನ್ ಮಾಡ್ತೀರಾ? ಅದ್ರದ್ದು ಒಣಗಿದ ಕಡ್ಡಿ ಮತ್ತೆ ಅದೊಂಥರ ನೂಲ್ ಚಿಗುರು ಬರುತ್ತೆ. ಆ ನೂಲ್ ಚಿಗುರು ಪ್ರಯೋಜನ ಆಗಲ್ಲ ಇಟ್ರೆ, ಅದನ್ನ ತೆಗಿತಿ. ಮತ್ತೆ ಕಂಬಚಿಗರಿದ್ರೆ ಅದನ್ನ ತಕೊಳ್ತೀವಿ. ಕಂಬಚಿಗರು ತೆಗಿತೀರಾ ಮತ್ತೆ ಒಣಗಿರಕ್ಕೆ ನೋಡಿ ತೆಗಿತೀವಿ ಅಷ್ಟೇ. ಒಣಗಿರ ರೆಂಬೆಗಳು? ಹೌದು, ಒಣಗಿರ ರೆಂಬೆಗಳಿದ್ರೆ ತೆಗೆದಾಕ್ತೀರಾ? ಹೌದು. ಮತ್ತೆ ಸುಣ್ಣ ಏನಾದ್ರು ಕೊಟ್ರಾ ಸರಿ? ಇಲ್ಲ, ನಂದು 3 ವರ್ಷ ಆಗಿಲ್ಲ ಸರ್. 3 ವರ್ಷ ಆಗಲ್ಲ. ಹೌದು, ಯಾವಾಗ ಕೊಟ್ಟಿದ್ರಿ? ಅದೆರಡು ವರ್ಷದಿಂದ ಹಾಕಿದ್ದೀನಿ, ಇದು 3ನೇ ವರ್ಷ. ನೆಕ್ಸ್ಟ್ ಇಯರ್ ಹಾಕ್ಬೇಕು. ಹಾ ಹಾ ಹಾ, 3 ವರ್ಷಕ್ಕೊಂದ್ಸರಿ ಕೊಟ್ಟರು ಸಾಕಾಗತ್ತೆ. ಸಾಕಾಗುತ್ತೆ, ಅದೇ ಅಂಶ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ ಅಲ್ಲ ನೋಡ್ಕೊಂಡು. ಇದ ಮುಖ್ಯವಾಗಿ ಈಗ ನಿಮ್ದು ರೋಬಸ್ಟನೇ ಅಲ್ವಾ? ನಮ್ದು ರೋಬಸ್ಟ ಸರ್. ಸೊ ರೋಬಸ್ಟನಲ್ಲಿ ಈಗ ಸುಬ್ರಹ್ಮಣ್ಯವರು ಹೇಳಿ ಸರ್, ಈಗ ಒಂದು ಪ್ರಶ್ನೆ. ಈಗ ರೋಬಸ್ಟಾದಲ್ಲಿ ಸಸಿಗಳನ್ನ ಮಾಡ್ಕೊಳ್ಳುವಾಗ ಬೀಜಗಳನ್ನ ಬಳಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಸಸಿಗಳಾಗಲ್ಲ ಅಂತಾರೆ, ಏನ್ ಕಾರಣ ಇರ್ಬೋದು ನಿಮ್ಗೆ ಗೊತ್ತಿದ್ದಂಗೆ? ಅದು ಮೊದಲು ಅದೇ ಇದ್ದಿದ್ದು, ಇವಾಗ ರಿಸರ್ಚ್ ಮಾಡಿ ಕಂಬಚಿಗ್ರಿಂದ ಮಾಡ್ತಾ ಇದಾರ. ಹೌದು, ಅದು ಕಂಬಚಿಗ್ರದಲ್ಲಿ ಬೇಗ ಫಸಲು ಬರುತ್ತೆ, ಯಾಕೆಂತ ಹೇಳಿದ್ರೆ ಗಿಡ ಬೆಳೆದಿರ್ತಲ್ಲ. ಹೌದು. ಸೊ ಅದ್ರದ್ದು ಸೆಲೆಕ್ಟೆಡ್ ಕಂಬಚಿಗ್ರ ತೆಗೆದ್ರೆ ಬೇಗ ಬರುತ್ತೆ ಅಂತ. ಅದೇ ರೀತಿ ನಾವು ಗಿಡ, ಹಳೇ ಗಿಡ ಸುಮಾರು 100 ವರ್ಷದ, ಅದನ್ನ ಒಂದ್ 2 ಅಡಿ ಬಿಟ್ಟು ಕಟ್ ಮಾಡಿ ಬಿಟ್ಟು ಅದ್ರಲ್ಲಿ ಶೂಟ್ಸ್ ಬರುತ್ತೆ. ಕಸಿ ಮಾಡಬಹುದು? ಅಲ್ಲ, ಕಸಿ ಅಲ್ಲ ಸರ್, ಅದ ಕಟ್ ಮಾಡಿದ್ರೆ ಅದ್ರಲ್ಲಿ ಒಂದು ಚಿಗುರು ಬರುತ್ತೆ, 5-6 ಕಂಬ ಚಿಗುರು ಟೈಪು. ಅದನ್ನ ಒಂದನ್ನ ಒಳ್ಳೆದನ್ನ ಇಟ್ಕೊಂಡ್ ಬಿಟ್ರೆ ನೆಕ್ಸ್ಟ್ ಇಯರ್ ಅದರಲ್ಲಿ ಫಸಲು ಬಂದ್ ನೋಡುತ್ತೆ ಸರ್. ಒಳ್ಳೆ ರಭಸವಾಗಿ ಚೆನ್ನಾಗಿ ಬೆಳೀತಾ ಇರುತ್ತೆ. ಹೌದು, ನಾವೆಲ್ಲ ಈಗ ಅದೇ ಆತರ ಗಿಡ ವೀಕ್ ಅದು ಇದೆಲ್ಲ ಆದ್ರೆ ಎಲ್ಲ ಕಟ್ ಮಾಡಿ ಅಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಳೋದಷ್ಟೇ. ಇಲ್ಲ, ಇನ್ನೊಂದು ಮುಖ್ಯವಾದ ವಿಚಾರ ಏನ್ ಹೇಳ್ತಾರೆ ಅಂದ್ರೆ, ರೋಬಸ್ಟ ಒಂದು ಬೆಳೆನಲ್ಲಿ ಸ್ವಲ್ಪ ಪರಾಗೀಯ ಪರಾಗಸ್ಪರ್ಶ ಇರುತ್ತೆ, ಅಂದ್ರೆ ಕ್ರಾಸ್ ಆಗೋದು ಜಾಸ್ತಿ ಇರುತ್ತಂತೆ. ಆ ಬೀಜ ಹಾಕಿದಾಗ ಅದು ಒಂದು ಗಿಡ ಚೆನ್ನಾಗಿ ಬರೋದು, ಇನ್ನೊಂದು ಗಿಡ ಕುಬ್ಜ ಆಗೋದು, ಏರ್ಪೇರ್ ಬಂದಿರುತ್ತೆ ಅಂತ. ಬೀಜ ಬಳಸಿ ನಾವು ಸಸಿಗಳು ಮಾಡ್ಕೊಂಡ್ರೆ, ಹಾಗಾಗಿ ಕಂಬ ಚಿಗುರು ಬಳಸಿ ಮಾಡ್ಕೊಂಡ್ರೆ ಒಂದೇ ತರ ಸಸಿಗಳು ಬರ್ತವೆ. ಈಗ ಸರ್, ಈಗ ಒಂದು 8-10 ವರ್ಷ ಹಿಂದೆ ಈಗ ತಾನೆ ಬಂದಿದ್ದು. ಹೌದು, ಇಲ್ಲಿ ತನಕ ಎಷ್ಟು ಬೀಜಗಳಿಂದಲೇ ಹಿಸ್ಟ್ರಿನೇ ಆಗಿ ತಾನೆ, ಬಾಬಾ ಕೂಡ ನನಗೆ ಅಲ್ಲಿಂದ ತಂದು ಬೀಜ ತಂತಾನೆ. ಹೌದು, ಬೀಜದ ಮೂಲಕನೇ ಅದು ಆಗಿರೋದು ಅಂತ. ಲೇಟೆಸ್ಟ್ ಈಗ ಸೈಂಟಿಸ್ಟ್ ಗಳು ಒಂದೊಂದು ಕಂಡು ಹಿಡಿತಾ ಇದ್ದಾರೆ, ಬಟ್ ಅದ್ರ ಲೈಫ್ ಎಷ್ಟ್ ಇರ್ತ ಗೊತ್ತಿಲ್ಲಲ್ಲ ಸರ್. ಈಗ ಕಂಬಚಿಗ್ರದೇನೋ ಫಸಲು ಚೆನ್ನಾಗಿ ಬರುತ್ತೆ, ಲೈಫ್ ಎಷ್ಟ್ ಬರುತ್ತೆ ಅಂತ ಗೊತ್ತಿಲ್ಲ. ಈಗ ನಮ್ಮ ಹಳೆ ರೋಬಸ್ಟ್ ಎಲ್ಲ 100-120 ವರ್ಷ ಆದ್ರೂ ಚೆನ್ನಾಗಿರುತ್ತಲ್ಲ. ಅದು ಒಂದು ವಿಚಾರ ನೀವು ಪರಿಗಣಿಸಬೇಕಾಗತ್ತೆ. ಹೌದು ಹೌದು, ಇದೆಲ್ಲಾದ್ರೂ ಈಗ ನೋಡಿ, ಇದು ಡಾರ್ಫ್ ವೆರೈಟಿ ಎಲ್ಲ ಚಂದ್ರಗಿರಿ ಅದು ಇದೆಲ್ಲ ಕೊಟ್ಟಿದ್ದಾರೆ, ಒಳ್ಳೆ ಫಸಲು ಬರುತ್ತೆ, ಬಟ್ ಒಂದು 5-6 ಇಯರ್ಸ್ ಅಲ್ಲಿ ಗಿಡ ಹೋಯ್ತು, ಸುಸ್ತಾದಂಗೆ ಆಗತ್ತೆ ಅದಕ್ಕೆ. ಹೌದೌದು, ಅಂದ್ರೆ ಬೆಳವಣಿಗೆ ಚೆನ್ನಾಗಿರೋದಿಲ್ಲ ಅಂತ. ಫಸಲು ಚೆನ್ನಾಗಿ ಕೊಡುತ್ತೆ, ಬಟ್ ಅದೇ ಒಂದು 5-6 ಇಯರ್ ಆದ್ಮೇಲೆ ಆ ಗಿಡ ಆಯ್ತು. ಬಟ್ ರೋಬಸ್ಟ್ ನಮ್ದು ಮಿನಿಮಮ್ 100 ವರ್ಷ ಆದ್ರೂ ಸೇಮ್ ಟ್ರೀಟ್ಮೆಂಟ್, ಅದ್ರದ್ದು ಈ ಪ್ರೂನಿಂಗ್ ಅದು ಇದೆಲ್ಲ ಕರೆಕ್ಟ್ ಮಾಡಿದ್ರೆ ಎವರೇಜ್ ಕ್ರಾಪ್ಸ್ ಬರುತ್ತೆ ಸರ್. ಗೊಬ್ಬರ ಏನಿದ್ರು ನೀವು ಮೇ ತಿಂಗಳು ಕೊನೆ ಕೊಡ್ತೀರಾ ಹೇಗೆ? ಹೌದು, ಗೊಬ್ಬರ ಮೊದ್ಲೆಲ್ಲ ಕೊಡ್ತಾ ಇದ್ದು, ಒಬ್ಬೊಬ್ಬರಲ್ಲಿ ಕೊಡ್ತಾ ಇದಾರೆ. ನಾವು ಈಗ ಲಾಸ್ಟ್ ನವೆಂಬರ್ ಅಲ್ಲಿ ಕೊಟ್ಟ ಗೊಬ್ಬರದೆಲ್ಲ 6 ಮಂತ್ಸ್ ತನಕ ಇರುತ್ತೆ ಅಂತ ಹೇಳುತ್ತೆ. ಸೊ ಅದಕ್ಕೆ ಈಗ ಪ್ರೂನಿಂಗ್ ಆದ್ಮೇಲೆ ಕೊಡೋಣ ಅಂತ ಇದ್ದೀವಿ. ಅವಾಗ ಒಂದು 15-20 ಡೇಸ್ ಜೂನ್ ಅಲ್ಲಿ ಮಳೆ ಮಾನ್ಸೂನ್ ಸ್ಟಾರ್ಟ್ ಆದ್ರೆ. ಕಳೆನು ಏನಾದ್ರು ತೆಗಿತೀರಾ ಮೇ ತಿಂಗಳಲ್ಲಿ? ಅದೇ ಇನ್ನು ಗೊಬ್ಬರ ಹಾಕುವಾಗ ಸ್ವಲ್ಪ ಬುಡ ಕ್ಲೀನ್ ಮಾಡಿ ಹಾಕ್ತಿವಿ. ಬುಡ ಸುತ್ತ ತೆಗಿಬೇಕಾಗತ್ತೆ. ಹೌದು, ಎಷ್ಟು ಒಂದು ಮೀಟರ್ ತೆಗಿತೀರಾ ಸುತ್ತ? ಒಂದು ಮೀಟರ್, ಅದೇ ಅದ್ರದ್ದು ರೆಕ್ಕೆ ಏನು ಹೋಗಿದೆ. ಇದ್ರದ್ದು ಸ್ಪೆಷಲಿ ರೋಬಸ್ಟದ್ದು ಬೇರ್ಗಳು ಅದ್ರದ್ದು ಏನ್ ರೆಕ್ಕೆ ಹೋಗಿದೆ ಅಲ್ಲಿ ತನಕನು ಇರುತ್ತೆ ಅಂತ ಹೇಳ್ತಾರೆ. ನೂಲು ರೆಕ್ಕೆಗಳು ಅಲ್ಲ, ನೂಲು ಬೇರ್ಗಳು ಇರುತ್ತೆ, ಅದು ತುದಿಯಲ್ಲಿ ಹಾಕಿದ್ರೆ ತೆಗಿಯಕ್ಕೆ ಅದಕ್ಕೊಂದು ಇದು ಅಂತ ಹೇಳಿ. ಅಂದ್ರೆ ಅವು ಅದರ ಗಿಡದ ನೆರಳು ಏನ್ ಬೀಳುತ್ತಲ್ಲ ನೆಲದ ಮೇಲೆ, ಹೌದು, ಆ ಒಂದು ಸುತ್ತವಾಗಿ ಕೊಡ್ಬೇಕು ಅಂತ ಸುತ್ತ. ಹೌದೌದು, ಅದೇ ನಮ್ಮ ವಿಜ್ಞಾನಿಗಳು ಡ್ರಿಪ್ ಸರ್ಕಲ್ ಅಂತ ಕರೀತಾರೆ. ಆ ಒಂದು ಅಲ್ಲ, ಸುತ್ತ ಒಂದು ಬಳೆ ರೀತಿಯಲ್ಲಿ ತೆಗೆದು ಅಲ್ಲಿ ಕೊಡ್ಬೋದು. ಅದೇ ಸರಿ ಸುಬ್ರಹ್ಮಣ್ಯವರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ನಮ್ಮ ಪ್ರಶ್ನೆಯೂ ಕೂಡ ಉತ್ತರ ಕೊಟ್ಟಿದ್ದೀರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕರೆ ಮಾಡ್ತಾ ಇರಿ, ಕರೆ ಮಾಡ್ತಾ ಇರಿ. ಆಯ್ತು, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ, ನಮಸ್ಕಾರ. ವಿನೋದ್, ಈಗ ಮುಖ್ಯವಾಗಿ ನಮ್ಮ ಸಮಯ ಆಗ್ತಾ ಬಂತು. ಹಾಂ ಸರ್, ಪೇಟೆ ಧಾರಣೆ ಏನಾದರೂ ಇದೆಯಾ? ಖಂಡಿತ ಸರ್. ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ. ಅರೇಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಂದ 26,600 ರೂಪಾಯಿ. ಅರೇಬಿಕಾ ಚೆರಿ 15,100 ರೂಪಾಯಿಂದ 16,800 ರೂಪಾಯಿ. ರೋಬಸ್ಟಾ ಪಾರ್ಚ್ಮೆಂಟ್ 21,200 ರೂಪಾಯಿಂದ 21,800 ರೂಪಾಯಿ. ರೋಬಸ್ಟಾ ಚೆರಿ 11,900 ರೂಪಾಯಿಂದ 12,800 ರೂಪಾಯಿ. ಇನ್ನು ನಮ್ಮ ನಾಳಿನ ಒಂದು ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈ ಏಲಕ್ಕಿ ಮತ್ತು ಕರಿಮೆಣಸು ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ರೋಗಗಳು ಮತ್ತು ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಈ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಈ ನಮ್ಮ ಮಡಿಕೇರಿ ಸಮೀಪ ಇರುವಂಥ ಅಪ್ಪಂಗಳದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ತಜ್ಞರಾಗಿರುವಂಥ ಡಾಕ್ಟರ್ ಎಂ ಬಾಲಾಜಿ ರಾಜ್ಕುಮಾರ್ ಅವರು, ರೈತ ಬಾಂಧವರು ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬೋದು. ವಿನೋದ್, ಇವತ್ತಿನ ಒಂದು ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕೊಟ್ರಂಗಡ ಸುಬ್ರಹ್ಮಣ್ಯವರಿಗೆ, ಹಾಗೆಯೇ ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಕೇಳುವರೆ, ನಿಮ್ಮದೆ ನಿಧನ ಸುದ್ದಿ. ಚೇರಳ ಗ್ರಾಮದ ಸಿದ್ದಿಕಲ್ಲು ದಿವಂಗತ ಕೃಷ್ಣಪ್ಪ ಅವರ ಮಗ ಸಿದ್ದಿಕಲ್ಲು ಬೋಪಯ್ಯ ಅವರು ಇಂದು ನಿಧನರಾದರು. 63 ವರ್ಷ ಪ್ರಾಯದ ಸಿದ್ದಿಕಲ್ಲು ಬೋಪಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಚೈಂಡಾಣೆ ಚೇಲಾವರ ಗ್ರಾಮದ ಕೋಳಿಮಾಡು ಮಾದಪ್ಪ ಅವರ ಮಗ ಹರೀಶ್ ಕುಮಾರ್ ಅಣ್ಣಯ್ಯ ಇಂದು ನಿಧನರಾದರು. 48 ವರ್ಷ ಪ್ರಾಯದ ಕೋಳಿಮಾಡು ಹರೀಶ್ ಕುಮಾರ್ ಅಣ್ಣಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ದೇವನೂರು ಗ್ರಾಮತ್ರ ತೀತಮಾಡ ಪಾಲಿ ಪಾರ್ವತಿ ಇಂದು ಮರಣಪಟ್ಟಿತು. 68 ವಯತ್ರ ತೀತಮಾಡ ಪಾಲಿ ಪಾರ್ವತಿ ತಾಮನೆ ಚಂಗುಲುಂಡ ಎಂಗಡ ಆಕಿರಿ ಕಾರ್ಯ ನಾಳೆ ಸ್ವಗ್ರಾಮತ್ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪಿ, ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277712143. ಸುದ್ದಿ ಜೊಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಲಿ ಇದೇ ತಿಂಗ 21ನೇ ತಾರೀಕಿಂದ 45 ದಿನಗಳ ಮುಟ್ಟ 7ನೇ ಸುತ್ತಿನ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ನಡೆಯಲಿದ್ದು, ಈ ಬಗೆಯಲ್ಲಿ ಇಂದು ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಲಿ ಪೂರ್ವ ತಯಾರಿ ಸಭೆ ನಡೆದು ಸಭೆನ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗ, ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿದ್ದು ಜಾನುವಾರುಗಳ ರಕ್ಷಣೆಗೆ ಸಂಬಂಧಪಟ್ಟಂಗೆ ಎಲ್ಲವೂ ಎಚ್ಚರಿಂದ ಕಾರ್ಯನಿಸಿ ಅಭಿಯಾನ ಯಶಸ್ವಿ ಆಗುವಂಗೆ ಮಾಡೋಕು ಅಂತ ಹೇಳ್ದು. ಹಾಗೆ ಈ ಸಂದರ್ಭ ಮಾತನಾಡಿದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕರಾದ ಡಾಕ್ಟರ್ ಲಿಂಗರಾಜು ದೊಡ್ಡಮನೀನವು, ಹಿಂದೆ ಎಷ್ಟು ಸಲ ಲಸಿಕೆ ಹಾಕಿದ್ದರೂ 6 ತಿಂಗಳಿಗೊಮ್ಮೆ ತಪ್ಪದೆ ಎಲ್ಲ ದನಕರುಗಳಿಗೆ ಲಸಿಕೆ ಹಾಕ್ಸೋಕು ಅಂತ ಹೇಳ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಡಗು, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿದಂಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರ ಕೂಡು ಕೂಟಲಿ ಮಡಿಕೇರಿನ ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ನಾಳೆ ಮತ್ತು ನಾಳ್ದು ಕೊಡಗು ಜಿಲ್ಲಾ ಮಟ್ಟದ 2024-25 ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಪೈಪೋಟಿ ನಡೆಯಕೊಟ್ಟು 17 ನಡೆಯುವ ಉದ್ಘಾಟನಾ ಜಂಬರಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ NS ಬೋಸರಾಜುನವು ಕಾರ್ಯಕ್ರಮ ಉದ್ಘಾಟನೆ ಮಾಡಿವೆ. ಮುಖ್ಯ ನೆಂಟರಾಗಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ AS ಪೊನ್ನಣ್ಣ, ಸಂಸದರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂಗೆ ಗಣ್ಯರು ಭಾಗವಹಿಸುವೆ. ಅಲ್ಲದೆ ವಿಶೇಷ ನೆಂಟರಾಗಿ ಜಿಲ್ಲಾಧಿಕಾರಿಗ, ಜಿಲ್ಲಾ ಪಂಚಾಯತ್ ಉಪವಿಭಾಗಾಧಿಕಾರಿ, ಜಿಲ್ಲಾ ಪಂಚಾಯತ್ CEO, ಅಪರ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ತಹಶೀಲ್ದಾರ್ನವು ಭಾಗವಹಿಸುವೆ. ಕಾಫಿ ಅಭಿವೃದ್ಧಿ ಯೋಜನೆ ನಡೆಯಲಿ. ಜಿಲ್ಲೆಯ ಕಾಫಿ ಬೆಳೆಗಾರರಿಗೆ ಸುಸ್ಥಿರ ಕಾಫಿ ಕೃಷಿಗಾಗಿ ಅತ್ಯುತ್ತಮ ಕೃಷಿ ಪದ್ಧತಿಗಳ ಬಗೆಯಲ್ಲಿ ಸಾಮರ್ಥ್ಯ ವೃದ್ಧಿ ತರಬೇತಿ ಕಾರ್ಯಾಗಾರನ ಇದೇ ತಿಂಗಳ 23 ಹೊತ್ತಾರೆ 10:30 ಬಾಳೆಲೆ ಗ್ರಾಮ ಪಂಚಾಯತ್ ಸಭಾಬಾಡಿಯಲ್ಲಿ ಕಾಫಿ ಮಂಡಳಿ ಗೋಣಿಕೊಪ್ಪ ಇವು ಬಾಳೆಲೆ ಗ್ರಾಮ ಪಂಚಾಯತಿನ ಸಹಕಾರಲ್ಲಿ ನಡೆಸಿಕೊಟ್ಟವೆ. CRSS ಚೆಟ್ಟಳ್ಳಿ ಮತ್ತು ಕಾಫಿ ಮಂಡಳಿನ ತಜ್ಞ ವಿಜ್ಞಾನಿಗ ನಡೆಸಿಕೊಡುವ ಕಾರ್ಯಾಗಾರಲ್ಲಿ ಕಾಫಿ ತೋಟಗಳಲ್ಲಿ ಮಣ್ಣಿನ ಆರೋಗ್ಯ, ಸಮಗ್ರ ಕೀಟ ಮತ್ತು ರೋಗಗಳ ಬಗೆಯಲ್ಲಿ ತಿಳುವಳಿಕೆ ಕೊಡುವುದು, ಗಿಡಗಳ ಆರೈಕೆ, ನೀರಾವರಿ ವ್ಯವಸ್ಥೆ ಸೇರಿದಂಗೆ ಇಂಡಿಯಾ ಕಾಫಿ ಆ್ಯಪ್ಲಿ ನೋಂದಣಿ ಮಾಡಿಕೊಂಬುದರ ಬಗೆಯಲ್ಲಿ ಮಾಹಿತಿಗ ಕೊಡಿಕಿದ್ದು ಬಾಳೆಲೆ ಹೋಬಳಿನ ಆಸಕ್ತ ಬೆಳೆಗಾರರು ಇದರ ಪ್ರಯೋಜನ ಪಡ್ಕಣಕ್ಕಂತ ಗೊತ್ತಾವಟು. ಇದೇ ತಿಂಗಳ 20 May 4 ಮುಟ ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ ಗೌಡ ಜನಾಂಗದವಕ್ಕೆ ಕ್ರಿಕೆಟ್, ಕಬಡ್ಡಿ, ಫುಟ್ಬಾಲ್ ಆಟಗಳ ಪೈಪೋಟಿ ನಡೆಯಕ್ಕಿದ್ದು ಇದೇ ತಿಂಗಳ 18, 19 and 20 ಮಡಿಕೇರಿ ಅರೆಭಾಷೆ ಗೌಡ ಸ್ಪೋರ್ಟ್ಸ್ ಅಕಾಡೆಮಿನ ಕಡೆಯಿಂದ ಮಡಿಕೇರಿನ ಗಾಂಧಿ ಮೈದಾನದಲ್ಲಿ ಸುರುನ ವರ್ಷದ ಗೌಡ ಕ್ರೀಡಾ ಹಬ್ಬ ಹಮ್ಮಿಕೊಂಡಳು ಅಂತ ಗೊತ್ತಾವಟು. ಹಾಗೆ ಗೌಡ ಫುಟ್ಬಾಲ್ ಅಕಾಡೆಮಿನ ಕಡೆಯಿಂದ ಗೌಡ ಜನಾಂಗದವರ ನಡುವಣ 8 ಗೌಡ ಫುಟ್ಬಾಲ್ ಪೈಪೋಟಿ ಮರಗೋಡಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದದೆ ಅಂತ ಗೊತ್ತಾವಟು. ಮೂರ್ನಾಡಿನ 33/11 kV ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೋವ 11 kV F1 ಪಾರಾಣೆ ಮಾರ್ಗಲ್ಲಿ ಮಳೆಗಾಲಕ್ಕೆ ಮುಂಜಾಗ್ರತಾ ಕ್ರಮ ಆಗಿ ನಿರ್ವಹಣೆ ಕಾಮಗಾರಿಗಳನ್ನ ಮಾಡಿಕಿರುವುದರಿಂದ ನಾಳೆ ಹೊತ್ತಾರೆ 10 8:00 ಮುಟ್ಟ ಬಲಮುರಿ, ಪಾರಾಣೆ, ಬಾವಲಿ, ಕೈಕಾಡು, ಕೆರೆಂದಾಡು, ಎಡಪಾಲ, ಕಡಂಗ, ಚೇಂಡಾಣೆ, ಚೇಲಾವರ, ಮರಂದೋಡ, ಕೋಕೇರಿ ಮತ್ತು ಸುತ್ತಮುತ್ತಲಿನ ಜಾಗಗಳಲ್ಲಿ ಕರೆಂಟ್ ಸರಬರಾಜಿಲಿ ವ್ಯತ್ಯಾಸ ಹಾಕಿದ್ದು ಸಾರ್ವಜನಿಕರ ಸಹಕಾರ ಕೊಡಕುಂತ ಸೆಸ್ಕ್ ಕಾರ್ಯನಿರ್ವಹಣಾ ಇಂಜಿನಿಯರ್ನವು ಕೇಳಿಕೊಂಡಳು. 1ನೇ ಕ್ಲಾಸಿಗೆ ಮಕ್ಕಳನ್ನ ಸೇರಿಸಿಕೆ 6 ವಯಸ್ಸು ಕಡ್ಡಾಯ ಅಂತ ಈ ಮೊದಲು ಮಾಡಿದ್ದು, ಆದರೆ ಈಗ 6 ಕಡ್ಡಾಯ ಅಲ್ಲ. ಈ ವರ್ಷ 5 5 ಆಗಿದ್ದರೂ 1ನೇ ಕ್ಲಾಸಿಗೆ ಸೇರಿಕೆ ಅವಕಾಶ ಕೊಟ್ಟವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವು ಹೇಳೋಳು. ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿರುವ ಸಚಿವರು ಹೆತ್ತವರ ಬೇಡಿಕೆನ ಮೇಲೆ ಈ ನಿರ್ಧಾರ ತಕೊಂಡಿದ್ದು 1ನೇ ಕ್ಲಾಸಿಗೆ ಸೇರಿಕೆ ಈ ವರ್ಷದ ಮಟ್ಟಿಗೆ ವಯೋಮಿತಿ ಸಡಿಲಿಕೆ ಮಾಡಿದ್ದು ಮುಂದಿನ ವರ್ಷದಿಂದ ಯಥಾ ಪ್ರಕಾರ 6 ಕಡ್ಡಾಯ ಇದ್ದದೆ ಅಂತ ಹೇಳೋಳು. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಮುಟ್ಟ ಕೊಡಗು ಜಿಲ್ಲೆನ 120,641 ಫಲಾನುಭವಿಗ ಅರ್ಜಿ ಒಪ್ಪಿಸಿದ್ದು January 2025 ಕಡೆಗೆ 116,255 ಫಲಾನುಭವಿಗಳಿಗೆ 23,25,10,000 ಹಣ ಪಾವತಿಯಾಗಿದ್ದು August 2023 January 2025 ಮುಟ್ಟ ಒಟ್ಟಾರೆ 18 403,94,02,000 ರೂಪಾಯಿ ಪಾವತಿಯಾಗಿತ್ತು ಅಂತ ಸರ್ಕಾರದ ಪ್ರಕಟಣೆ ತಿಳಿಸಿದ್ದು ಇದು %96.36 ಸಾಧನೆ ಅಂತ ಗೊತ್ತಾಗ್ಬಿಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾರ್ಥ ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8 7 7 1 3 2 1 4 3. ಕೆಲವರೇ, ನಿಮ್ಮ ಕೆಲವು ಜಾಹೀರಾತುಗಳು. ಮೈತಾಡಿ ಗ್ರಾಮ ಐಚಿಟ್ಟಿರುವ ಕಡ ಪುದಿಯೋದಿದ್ದರೆ ಇಂದ ಬೈಟು 10 ನಾಳೆ ಪೊಲಾಕತನೆ ಒಕ್ಕಡ ಐನ್ಮನೆ ಮೈತಾಡಿ ಲೀನಪ್ಪ ಒಕ್ಕಕಾರ ತಾಮನೆ ಮೋಳಿಯ ಊರುಕಾರ ಬಿಂದುಶಂಗಾದ್ಯ ದೇವಿರ ತೀರ್ಥ ಪ್ರಸಾದ ಸ್ವೀಕಾರ ಮಾಡೋಣ ಕಟ್ಟಣಿತು ಐಚಿಟ್ಟಿರುವ ಒಕ್ಕ.

ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಬಾರ್ ಅಡಿಲ್ ಇದೇ ತಿಂಗಳ 26 45 ದಿನತ್ರ 7ನೇ ಸೂತ್ರ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ನಡಪ. ಈ ಕಾರ್ಯಕ್ಕೆ ಬೋಂಡಿಯಾನ ಅಗತ್ಯ ಸಿದ್ಧತೆ ಮಾಡಿಯವನಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಸೂಚನೆ ಕೊಡ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಳಲ್ಲಿ ಈ ಸಂಬಂಧ ನಡೆದ ಪೂರ್ವಭಾವಿ ಸಭೆರ ಕೊರವು ಕಾರ್ಯಕ್ಕೆ ವಹಿಸಿ ತಕ್ಪರ್ ನಾಯಂಗ ಇದೋರು ರಾಷ್ಟ್ರೀಯ ಕಾರ್ಯಕ್ರಮ ಚಾಕು ಪ್ರಾಣಿಯರ ರಕ್ಷಣೆಗೆ ಸಂಬಂಧಪಟ್ಟನಕ್ಕೆ ಎಲ್ಲರೂ ಎಚ್ಚರ ತಗೊಂಡು ಈ ನಿಟ್ಟಿಲು ಶೇಕಡವಾರು ಪ್ರಗತಿಗೆ ನೈಕೊಂಡು ಒಂದು ಎಣಚಿ. ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟ ಭಿತ್ತಿಪತ್ರತ್ನ ಬಿಡುಗಡೆ ಮಾಡಿಚಿ. ಈ ನೇರತ್ ಪಾಲಿಕ್ಲಿನಿಕ್ ಉಪನಿರ್ದೇಶಕಗಳಾದ ಡಾಕ್ಟರ್ ತಿಮ್ಮಯ್ಯ, ನೋಡಲ್ ಅಧಿಕಾರಿ ಡಾಕ್ಟರ್ ಶಿಲ್ಪಾ ಮುಖ್ಯಪಟ್ಟಂಗ ಕೂಡಿ ಆಡಿ ತಿಂಜತ್ತು. ವಿಶ್ವ ಕಲಾ ನಾಳಿರ ಮಾರಿಪತ್ತು ಮಡಿಕೇರಿ ಕೊಡಗು ವಿದ್ಯಾಲಯತ್ರ ಆದ ನೆಲೆ ರಾಜಸೀಟಲು ಸಮಾಗಮ ಪೆದತ್ಲು ಬೇನಿ ಶಿಬಿರತ್ಲು 25 ಶಿಬಿರಾರ್ಥಿಯ ಕಲಾ ಶಿಕ್ಷಣಕಂಗಡ ಕೂಡ ಅಲ್ಲಿಯ ಚಿತ್ರ ಕುರಿಪಾಂಡ ಪೋಲೆ